ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೊಯ್ಲೋತ್ತರ ಮಾವಿನ ತೋಟದ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಪ್ರಕಾಶ್ ಡಿಪಿ. ರೈತ ಬಾಂಧವರೇ, ಮಾವು ಅತ್ಯಂತ ಪ್ರಮುಖ ಬೆಳೆಗಳಲ್ಲಿ ಒಂದು. ಮಾವಿನ ಹಣ್ಣು ಇದು ಕಿಂಗ್ ಆಫ್ ಫ್ರೂಟ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಮಾವನ್ನ ಸವಿಯದವರು ಮನುಷ್ಯರೇ ಅಲ್ಲ ಅನ್ಬಹುದು. ಅಷ್ಟು ಚಂದ ಹಣ್ಣನ್ನ ತಿನ್ಬೇಕಾದ್ರೆ ಮತ್ತೆ ಖುಷಿ ಇರುವಂತದ್ದು. ಮಾವಿನ ಸುಗ್ಗಿ ಮುಗೀತು ಅಂತ ಹೇಳಿದಾಗ ಅಯ್ಯೋ ಮುಗೀತು, ಇನ್ನೇನು ಮಾವಿನ ಹಣ್ಣು ಸಿಗ್ತಾವು ಅನ್ನುವಂತ ಮಾತನ್ನ ಆಡ್ತಾರೆ. ಈಗ ಮಾವಿನ ಹಣ್ಣು ಕೊಯ್ಲು ಆಯ್ತು ಮುಗೀತು ಅಂತೇಳಿದ್ರೆ ಮಾವಿನ ಗಿಡಗಳನ್ನ ಹಂಗೆ ಬಿಟ್ಬಿಡುದೋ ಅಥವಾ ಅದರಲ್ಲಿ ಏನಾದರೂ ನಿರ್ವಹಣೆ ಮಾಡಬೇಕು, ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಮಾಹಿತಿಯನ್ನ ಈಗ ಕೊಡ್ಲಿಕ್ಕೆ ಬಂದಿದ್ದಾರೆ ಪ್ರಕಾಶ್ ಡಿಪಿ ಅವರು. ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಣ್ಣು ವಿಜ್ಞಾನ ವಿಭಾಗದಲ್ಲಿ. ಪ್ರಕಾಶ್, ಈಗ ಪ್ರತಿ ವರ್ಷ ನಾವು ಮಾವಿನ ಹಣ್ಣನ್ನು ಸವಿತೀವಿ, ಮಾವಿನ ಹಣ್ಣು ಸುಗ್ಗಿ ಮುಗಿದ ತಕ್ಷಣ ಅದ ಕಡೆ ಮರೆತು ಹೋಗ್ತೀವೋ ಏನೋ ಅನಿಸ್ತಾ ಇರುತ್ತೆ. ಹಾಗಾಗಿ ಹಂಗೆಲ್ಲ ಮಾಡಬೇಡ್ರಿ. ಮಾವಿನ ಸುಗ್ಗಿ ಮುಗಿದ ಮೇಲೆ, ಮಾವು ಕಟಾವ್ ಆದ್ಮೇಲೆ ಮಾವಿನ ಗಿಡದ ಕಾಳಜಿ ಹಿಂಗ್ ಮಾಡಲೇಬೇಕು, ಹಂಗೇನ್ರಿ ಇರುತ್ತ? ಹೌದು ಸರ್, ಈಗಾಗಲೇ ನೀವು ಹೇಳ್ದಂತೆ ಮಾವು ಒಂದು ಬಹಳ ರುಚಿಕರವಾದ ಹಣ್ಣಿನ ಬೆಳೆ, ಹಾಗಾಗಿ ಇದು ಬಹಳ ಎಲ್ಲರಿಗೂ ಇಷ್ಟಪಡುವಂತಹ ಒಂದು ಹಣ್ಣು. ಇದರಲ್ಲಿ ಸಾಮಾನ್ಯವಾಗಿ ಹಾಗೆ ಬಿಡ್ಲಿಕ್ಕೆ ಬರೋದಿಲ್ಲ, ಕೊಯ್ಲಾದ್ಮೇಲೆ ಸಾಕಷ್ಟು ನಿರ್ವಹಣಾ ಕ್ರಮಗಳನ್ನ ಅಗತ್ಯವಾಗಿ ಮಾಡಲೇಬೇಕಾದಂತ ಒಂದು ಅವಶ್ಯಕತೆ ಇದೆ ಸರ್ ಮಾವಿನ ಬೆಳೆನಲ್ಲಿ. ಸೊ ಅದರಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ಹಣ್ಣು ಕೊಯ್ಲಾಗತ್ತೆ, ಕೊಯ್ಲಾದಾಗ ಸಾಕಷ್ಟು ಹಣ್ಣುಗಳು ಆ ನೆಲದ ಮೇಲೆ ಬಿದ್ದಿರ್ತವೆ, ಒಳ್ಳೆ ಹಣ್ಣನ್ನೆಲ್ಲ ಒಯ್ದಿರ್ತಾರೆ, ಆಮೇಲೆ ಸಾಕಷ್ಟು ಕೊಳ್ತೋಗಿರೋ ಹಣ್ಣುಗಳಿರ್ತವೆ, ಮರದಲ್ಲಿ ಅಲ್ಲೊಂದಿಲ್ಲೊಂದು ಕಡ್ಡಿ ಒಣಗ್ಕೊಂಡಿರ್ತವೆ. ಸೊ ಈ ತರದ್ದೆಲ್ಲ ನಾವು ಸಾಮಾನ್ಯವಾದ ಕೊಯ್ಲಾದ್ಮೇಲೆ ಕಾಣ್ತಕ್ಕಂಥ ಮಾವಿನ ತೋಟದ ಸ್ಥಿತಿ ಇದು. ಸೊ ಅವಾಗ ಏನ್ ಮಾಡ್ಬೇಕದನ್ನ ನಿರ್ವಹಣೆ ಅಂತಂದ್ರೆ, ಮೊದಲೇದಾಗಿ ಈ ನೆಲದ ಮೇಲೆ ಬಿದ್ದಂತಹ ಯಾವುದೇ ತರದ ಹಣ್ಣಾಗಿರ್ಲಿ, ವಾಟೆ ಆಗಿರ್ಲಿ ಅಥವಾ ಕಡ್ಡಿ ಕಸ ಆಗಿರ್ಲಿ, ಕೊಯ್ಲು ಮಾಡ್ಬೇಕಾದ ಸಾಕಷ್ಟು ಕಡ್ಡಿ ಕಸ ಬೀಳುತ್ತೆ ಅಂತದ್ನಾಗಿರ್ಲಿ, ತೆಗೆದು ಒಂದ್ ಕಡೆ ಅದೇ ಹೊಲದಲ್ಲಿ ಒಂದ್ ಕಡೆ ಎಲ್ಲಾದ್ರೂ ವರ್ಮಿ ಕಾಂಪೋಸ್ಟ್ ಮಾಡ್ಲಿಕ್ಕೆ, ಅಂದ್ರೆ ಸಾವಯವ ಗೊಬ್ಬರ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದು. ಆದ್ರೆ ಅಲ್ಲೇ ಬಿಡಂಗಿಲ್ಲ ಹೊಲದಲ್ಲಿ, ಯಾಕಂದ್ರೆ ಇದರಿಂದ ಸಾಕಷ್ಟು ರೋಗ ಕೀಟಗಳು ಮುಂದಿನ ಬೆಳೆಗೆ ಹರಡ್ತಕ್ಕಂತ ಒಂದು ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ಅದನ್ನ ಕ್ಲಿಯರ್ ಮಾಡ್ಲೇಬೇಕು. ಸಾಕಷ್ಟು ಜನ ರೈತರು ಮಾಡಲ್ಲ, ಅಲ್ಲೇ ಗೊಬ್ಬರ ಆಗ್ಲಿ ಅಂತಾರೆ. ಗೊಬ್ಬರ ಆಗ್ಲಿ, ಆದ್ರೆ ಅದೊಂದು ಗುಂಡಿಲಿರ್ಲಿ, ಆಮೇಲೆ ಅದು ಚೆನ್ನಾಗಿ ಡಿಕಂಪೋಸ್ ಅಂದ್ರೆ ಕಳೆತಿದ್ದ ಆದ್ಮೇಲೆ ಅದನ್ನ ತಂದು ಮಾಮೂಲಿ ಅದೇ ಹೊಲಕ್ಕೆ ಹಾಕೋಣ, ತೊಂದರೆ ಇಲ್ಲ. ಆದ್ರೆ ಅಲ್ಲಲ್ಲೇ ಬಿಡಬಾರ್ದು. ಇದು ಮೊದಲನೇ ಒಂದು ಕ್ರಮ. ಎರಡನೇ ಕ್ರಮ, ಇದಾದ್ಮೇಲೆ ಹೊಲನ ಉಳುಮೆ ಮಾಡಬೇಕು. ಒಂದ್ರಿಂದ ಎರಡು ಸರಿ ಮಳೆ ಶುರುವಾದ ಮೇಲೆ ಉಳುಮೆ ಮಾಡಬೇಕಾಗತ್ತೆ. ಅವಾಗ ಕಳೆ ನಿರ್ವಹಣೆ ಆಗುತ್ತೆ ಚೆನ್ನಾಗಿ. ಹಾಕಿದ ಗೊಬ್ಬರ ಎಲ್ಲ ನಮ್ಮ ಬೆಳೆಗೆ ಸಿಗ್ತದೆ, ಇಲ್ಲಾಂದ್ರೆ ಕಳೆ ಬೆಳ್ಕೊಂಡು ಕುತ್ಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ ಮಾವಿನ ತೋಟಗಳಲ್ಲಿ, ಯಾವುದೇ ದೊಡ್ಡ ಗಿಡದ ತೋಟದಲ್ಲಿ ಎರಡು ಸಾಲಿನ ಮಧ್ಯೆ ಮಾತ್ರ ಅಥವಾ ಎರಡು ಗಿಡಗಳ ಮಧ್ಯೆ ಮಾತ್ರ ನಾವು ಉಳುಮೆಯನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಪಾತಿನಲ್ಲಿ ಉಳುಮೆ ಆಗಲ್ಲ, ಯಾಕಂದ್ರೆ ಟ್ರ್ಯಾಕ್ಟ್ರು ಅಥವಾ ಮನುಷ್ಯರು ಯಾರೇ ಆಗಲಿ ಎತ್ತಿನಿಂದ ಮಾಡಲಿ ಟ್ರ್ಯಾಕ್ಟ್ರಿಂದ ಮಾಡಲಿ ಗಿಡದ ಆ ಪಾತಿ ಏನಿರುತ್ತೆ ಅದ್ರ ಒಳಗಡೆ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಮನುಷ್ಯರನ್ನಿಟ್ಟು ಕ್ಲೀನ್ ಮಾಡಬೇಕಾಗತ್ತೆ. ಇದು ಎರಡನೇ ಹಂತದ ನಿರ್ವಹಣೆಯನ್ನು ನಿರ್ವಹಿಸಬೇಕಾಗತ್ತೆ. ಸೊ ಇದಾದ್ಮೇಲೆ ಮಳೆ ಇರ್ತದೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಳೆ ಇರೋದ್ರಿಂದ ನೀರು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಇದು ಒಂದು ಹಂತದ ಮುಗಿತು ಅಂದ್ರೆ ಮುಂದಿಂದಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ಗೊಬ್ಬರದ ನಿರ್ವಹಣೆಯನ್ನು ಮಾಡಬೇಕು. ಸೊ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಚಾಟಣಿ ಮತ್ತೆ ಆಕಾರ ನೀಡುವುದು ಅಂದ್ರೆ ಟ್ರೈನಿಂಗ್ ಪ್ರೂನಿಂಗ್ ಅಂತ ಒಂದು ಕ್ರಮವನ್ನು ನಿರ್ವಹಿಸಲೇಬೇಕು. ಅದು ತುಂಬಾ ಜನ ರೈತರು ಮಾಡೋದಿಲ್ಲ, ಆಮೇಲೆ ಬೆಳೆ ಬಂದ ಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ಆವಾಗ ಎಚ್ಚೆತ್ಕಂತಾರೆ, ಮತ್ತೆ ಅದು ಟೈಮ್ ಬಂದಾಗ ಮತ್ತೆ ಮಾಡಲ್ಲ, ಈ ತರ ಒಂದು ಸಮಸ್ಯೆ ಇದೆ. ಸೊ ಇದು ಆಕಾರ ನೀಡುವುದು ಮತ್ತೆ ಚಾಟ್ನಿ ಅಂದ್ರೆ ಟ್ರೈನಿಂಗ್ ಪ್ರೂನಿಂಗ್ ಅಂತ ಹೇಳಿ ಕರಿತೀವಿ ಇದನ್ನ. ಇದನ್ನ ನಿರ್ವಹಿಸಲೇಬೇಕಾದಂತ ಅವಶ್ಯಕತೆ ಇರುತ್ತೆ. ಏನು ಅಂದ್ರೆ ಸಾಮಾನ್ಯವಾಗಿ ಈ ಬೆಳೆಯನ್ನ ಈ ಗಿಡವನ್ನ ನಾಟಿ ಮಾಡಿದ್ಮೇಲೆ ನಾಲ್ಕರಿಂದ ಐದು ವರ್ಷದವರೆಗೂ ಗಿಡಕ್ಕೆ ಒಳ್ಳೆ ಆಕಾರ ನೀಡ್ತೀವಿ. ಅದಾದ್ಮೇಲೆ ಹಣ್ಣು ಬಿಡಕ್ಕೆ ಶುರುವಾಗುತ್ತೆ, ಅದಾದ್ಮೇಲೆ ಚಾಟ್ನಿನ ಮಾಡ್ತೀವಿ. ಸೊ ಹಂಗಾಗಿ ಹಣ್ಣು ಬಿಡೋದಕ್ಕಿಂತ ಮುಂಚೆ ಕಾಲದಲ್ಲಿ ಏನು ಗಿಡಗಳು 4-5 ವರ್ಷ ನಾವು ಆಕಾರ ನೀಡುವುದು, ಹಣ್ಣು ಬಿಟ್ಟಾದ ನಂತರ ಚಾಟ್ನಿ ಮುಖಾಂತರ ಮೊದಲು ನೀಡಿದ್ದ ಆಕಾರವನ್ನ ನಿರ್ವಹಿಸಿಕೊಂಡು ಒಳ್ಳೆ ಬೆಳೆ ತೆಗಿತಕ್ಕಂಥದ್ದು, ಈ ಎರಡಕ್ಕೂ ಈ ಚಾಟ್ನಿ ಅನುಕೂಲ ಆಗುತ್ತೆ, ಆಕಾರ ನೀಡುವ ಚಾಟ್ನಿ. ಸೊ ಏನ್ ಮಾಡಬೇಕು ಈ ಆಕಾರ ನೀಡುವುದರಲ್ಲಿ ಅಂದ್ರೆ, ನಾವು ಬುಕ್ನಲ್ಲಿ ಬಹಳ ಹೇಳ್ತೀವಿ, ಆದ್ರೆ ಹೊಲದಲ್ಲಿ ಅದನ್ನೆಲ್ಲದೂ ನಿರ್ವಹಿಸಕ್ಕಾಗಲ್ಲ. ಏನ್ ತಲೆಯಲ್ಲಿ ಇಟ್ಕೋಬೇಕಂದ್ರೆ ಆಕಾರ ನೀಡೋದು ಮತ್ತೆ ಚಾಟ್ನಿ ಮಾಡೋದ್ರಲ್ಲಿ ಯಾಕೆ ಮಾಡ್ತೀವಿ ಅಂದ್ರೆ, ಮುಖ್ಯ ಉದ್ದೇಶ ಗಿಡದ ಎಲ್ಲಾ ಕಡೆನೂ ಬೆಳಕು ಹರಡಬೇಕು, ಪ್ರತಿ ಎಲೆಗೂ ಸೂರ್ಯಕಿರಣಗಳು ತಾಕ್ಬೇಕು. ಎರಡನೇದು ಎಲ್ಲಾ ಕಡೆನೂ ಗಾಳಿ ಸಿಗ್ಬೇಕು, ಯಥೇಚ್ಛವಾಗಿ ಗಾಳಿ ಓಡಾಡ್ತಿರ್ಬೇಕು ಗಿಡದ ಒಳಗಡೆ. ಇವೆರಡು ಅಂದ್ರೆ ಸೂರ್ಯನ ಕಿರಣ ಗಾಳಿ ಎಲ್ಲಾ ಕಡೆನೂ ಹರಡೋದ್ರಿಂದ ಏನಾಗುತ್ತೆ, ಗಿಡದಲ್ಲಿ ಏನೋ ರೋಗ ರುಜಿನಿಗಳು ಇರ್ತಕ್ಕಂಥದ್ದು ಹೋಗ್ತವೆ. ಈ ಗೂಡು ಕಟ್ಟೋದು ಇಲ್ಲ, ರೋಗ ಒಳಗೆ ಸೇರ್ಕೊಳ್ತವೆ. ಇಲ್ಲ ಚೆನ್ನಾಗಿ ಒತ್ತಾಗಿ ಗಿಡ ಬೆಳೀತು ಅಂದ್ರೆ ಏನಾಗ್ತದೆ, ನಾವು ಇದನ್ನ ಮಾಡಲಿಲ್ಲ ಅಂದ್ರೆ ಒತ್ತಾಗಿ ಗಿಡ ಬೆಳೆಯುತ್ತೆ, ಅದರಲ್ಲಿ ರೋಗ ಮತ್ತೆ ಕೀಟಗಳು ಸೇರ್ಕೊಳ ಚಾನ್ಸಸ್ ಇರುತ್ತೆ. ಎರಡನೇದು ಸೋಮಾರಿ ಕೊಂಬೆಗಳು ಜಾಸ್ತಿ ಆಗ್ತವೆ. ಸೋಮಾರಿ ಕೊಂಬೆ ಅಂದ್ರೆ ನಾವು ಹಾಕಿದ್ದನ್ನೆಲ್ಲ ಗೊಬ್ಬರನೆಲ್ಲ ಅವು ತಿಂತವೆ, ಉಪಯೋಗಿಸ್ಕೊಳ್ತವೆ, ಆದ್ರೆ ಹಣ್ಣು ಬಿಡಲ್ಲ. ಯಾಕೆ ಅಂದ್ರೆ ಅದಕ್ಕೆ ಬೆಳಕು ಮತ್ತೆ ಗಾಳಿ ಸಿಗಲ್ಲ ಆ ಎಲೆಗಳು ಆ ಕೊಂಬೆಗಳಿಗೆ, ಒಳಗೆ ಸೇರ್ಕೊಂಡಿರ್ತಾವಲ್ಲ. ಸೊ ಅದಕ್ಕಾಗಿ ಚಾಟ್ನಿ ಮತ್ತೆ ಆಕಾರ ನೀಡುವುದು ಬಹಳ ಇಂಪಾರ್ಟೆಂಟ್. ಸೊ ಈಗಿದೆ ಚಟ್ನಿ ಮಾಡುವಾಗ ನೀವು ಹೇಳಿದ್ರಲ್ಲ, ಕೆಲವೊಂದಿಷ್ಟು ಕೊಂಬೆ ರೆಂಬೆಗಳು ಹೂವನ್ನೇ ಬಿಡೋಲ್ಲ, ಕಾಯಿನೂ ಕೊಟ್ಟಲ್ಲ ಅಂತ, ಅವನ್ ಹೆಂಗ್ ಗುರುತಿಸೋದು, ಏನ್ ಮಾಡ್ಬೇಕು? ಅದನ್ನ ನಾಟಿ ಮಾಡಿದ ನಂತರ 6 ತಿಂಗಳ ನಂತರನೇ ಆಕಾರ ನೀಡೋದು ಮತ್ತೆ ಚಾಟ್ನಿ ಮಾಡೋದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಮೊದ್ಲಿಂದಾನೆ ಅದಕ್ಕೆ ಒಂದು ಕ್ರಮ ಸಿಕ್ಬಿಟ್ಟಿರ್ತದೆ ಗಿಡಕ್ಕೆ, ಈ ತರದ ಕೊಂಬೆಗಳು ಕಾಣೋದಿಲ್ಲ. ಅಕಸ್ಮಾತ್ ಒಂದು 3-4 ವರ್ಷ ಆ ಗಿಡನ ನಾವು ಏನು ಮಾಡಿರಲ್ಲ, ಅಂತ ಟೈಮಲ್ಲಿ ಏನಾಗ್ತವೆ ಇಂಥ ಸೋಮಾರಿ ಕೊಂಬೆಗಳು ಜಾಸ್ತಿ ಆಗ್ತವೆ. ಅದನ್ನ ಯಾವ ರೀತಿ ಗುರುತಿಸೋದು ಅಂದ್ರೆ, ಒಂದು ಬೆಳೆ ಕಚ್ಚುತ್ತಲ್ಲ ಇದು ರೈಟ್ ಟೈಮ್ ಅಂದ್ರೆ ಹಿಂದಿನ ತಿಂಗಳು ನಿಮಗೆ ಬೆಳೆ ಮುಗ್ದಿರುತ್ತೆ, ಆ ಟೈಮಲ್ಲೇ ನೋಡ್ಕೊಂಡಿರ್ಬೇಕು ಯಾವುದು ಏನು ಕೊಂಬೆನಲ್ಲಿ ಹೂವ ಬಂದಿತ್ತು, ಯಾವುದ್ರಲ್ಲಿ ಕಾಯಿ ಇತ್ತು, ಯಾವ್ದು ಬಿಟ್ಟಿಲ್ಲ, ಯಾವ್ದು ಸುಮ್ಮನೆ ಇತ್ತು, ಈ ತರದನ್ನ ಗುರುತಿಸ್ಕೋಬೇಕು. ಇವನ್ನೆಲ್ಲ ಈ ರೀತಿ ಮಾಡಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ರಿ, ಬೆಳೆ ಬರೋವರೆಗೂ ಕಾಯ್ಬೇಕು, ಅದು ಬೇಡ. ನಾವೇನ್ ಮಾಡೋದು ಅವಾಗ, ಇಳಿ ಬಿದ್ದಿರ್ತಕ್ಕಂಥವು ಅಂದ್ರೆ ನೆಲಕ್ಕೆ ಮುಟ್ಟಿರ್ತಕ್ಕಂಥ ಕೊಂಬೆಗಳನ್ನ 1-1.5 ಅಡಿ ಕಟ್ ಮಾಡೋದು, ಅವಾಗ ಮೇಲಕ್ಕೆ ಬರ್ತಾವ ಕೊಂಬೆ. ಆಮೇಲೆ ಅಡ್ಡಾದಿಡ್ಡಿ ಬೆಳೆದಿರೋವು ಈ ರೀತಿ ಕೊಂಬೆಗಳನ್ನ ತೆಗಿಯೋದು. ಆಮೇಲೆ ಈ ಒಣಗಿರೋ ಕೊಂಬೆಗಳು, ಹಿಂದಿನ ಸರಿ ಏನೋ ಹಣ್ಣು ಕೊಯ್ಲು ಮಾಡ್ಬೇಕಾದ್ರೆ ಏನೋ ಮುರಿದಿರುತ್ತೋ, ಈ ತರ ಏನೋ ಆಗಿರುತ್ತೆ, ಆ ತರದ ಕೊಂಬೆಗಳನ್ನ ಕೆಲವು ಟೈಮ್ ಏನಾಗುತ್ತೆ ಕಾಂಡ ಕೊರಕ ಅಂತವೇನಾದ್ರು ಬಿದ್ದಾಗ ಏನೋ ಒಣಗುತ್ತೆ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಕೊಂಬೆ ಒಣಗುತ್ತೆ. ಇವನ್ನೆಲ್ಲ ತೆಗೆದ್ರೆ ತಂತಾನೆ ಗಾಳಿ ಬೆಳಕು ಎಲ್ಲ ಚಾಲೂ ಆಗುತ್ತೆ. ಅಂದ್ರೆ ಅಡ್ಡಾದಿಡ್ಡಿ ಬೆಳೆದಿರೋವು ರೋಗ ರುಜಿನಿಗಳಿರೋ ಅಂತ ಕೊಂಬೆಗಳು, ಆಮೇಲೆ ಮುರ್ದು ಬಿದ್ದು ಏನಾರು ಒಣಗಿರೋ ಅಂತವು, ಆಮೇಲೆ ಜೋತ್ ಬಿದ್ದಿರೋವು, ಈ ತರದವನ್ನ ಎಲ್ಲ ತೆಗೆದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಏನೋ ಗಾಳಿ ಬೆಳಕು ಚೆನ್ನಾಗಿ ಆಡುತ್ತೆ ಗಿಡದಲ್ಲಿ. ಇಷ್ಟು ಮಾಡಿದ್ರೆ ಸಾಕು, ಮುಂದಿನ ಸರಿಗೆ ತಂತ ಅಲ್ಲಿ ಉಳ್ದಿರೋ ಅಂತ ಎಲ್ಲಾ ಕೊಂಬೆಗಳಲ್ಲೂ ಒಳ್ಳೆ ಫಸಲು ಬರೋದಕ್ಕೆ ನಮ್ಗೆ ಶುರುವಾಗತ್ತೆ. ಇದು ಮುಖ್ಯ. ಈ ರೀತಿ ಮಾಡೋದು ಯಾವಾಗ ಅಂದ್ರೆ ಗಿಡ ಆಗ್ಲೇ ಹಣ್ಣು ಕೊಡಕ್ ಶುರು ಮಾಡಿದ್ಮೇಲೆ ಈ ಅಂತ. ಈಗ ನಾಟಿ ಮಾಡದವ್ರು ಏನು ಅಂದ್ರೆ ಹಿಂದಿನ ವರ್ಷ ನಾಟಿ ಮಾಡಿರ್ತೀರಿ, ಹೋದ ವರ್ಷ ನಾಟಿ ಮಾಡಿರ್ತೀರಿ, ಇನ್ನು ಬೆಳೆ ಬಂದಿರಲ್ಲ. ಅಂತ ಗಿಡಗಳಲ್ಲಿ ಏನ್ ಮಾಡೋದು ಅಂದ್ರೆ ನೆಲದಿಂದ ಒಂದು 30-45 centimeters ವರ್ಗುನು ಆ ಕಡೆ ಈ ಕಡೆ ಕೊಂಬೆಗಳು ಏನೇ ಬಂದಿರಲಿ ಅವನ್ನೆಲ್ಲ ಕಟ್ ಮಾಡಿ ಅಲ್ಲಿ ಬೋರ್ಡೋ ಪೇಸ್ಟ್ ನ ಹಚ್ಚಬೇಕು. 45 centimeters ವರ್ಗೂ ಆ ಬುಡದ್ಮೇಲೆ ಏನು ಇರಬಾರ್ದು ನೆಲದಿಂದ. ಅಲ್ಲಿಂದ ಮೇಲಕ್ಕೆ 15 centimeters ಒಂದು ಎಡಗಡೆ ಮತ್ತೆ ಬಲಗಡೆ ಈ ತರ ಸುತ್ತ ಕೊಂಬೆಗಳಿರೋ ತರ ಸೆಲೆಕ್ಟ್ ಮಾಡ್ಕೊಂಡು ಮಧ್ಯದಲ್ಲಿ ಬರೋ ಅಂತ ಕೊಂಬೆಗಳನ್ನ ತೆಗಿಬೇಕು. ನಾವು ಸಾಮಾನ್ಯವಾಗಿ ಒಂದು ಗಿಡಕ್ಕೆ ಈ 45 centimeters ಮೇಲೆ ಮತ್ತೆ 1 meter ಕೆಳಗಡೆ ಗಿಡದ ಮ್ಯಾಕ್ಸಿಮಮ್ ಹೈಟ್ 1 meter ಇಟ್ಕೋಬೇಕು. ನಾವು ಇಟ್ಕೊಂಡು ಅಷ್ಟು ಒಳಗಡೆ ಒಂದ್ 4-5 ರೆಂಬೆಗಳನ್ನ ಕೊಂಬೆಗಳನ್ನ ಉಳಿಸ್ಕೊಂಡು ಉಳಿದವನ್ನೆಲ್ಲ ತೆಗೆದು ಮುಂದಿನ ವರ್ಷದಿಂದ ಅದೇ 4-5 ಕೊಂಬೆಗಳನ್ನ ಮತ್ತೆ ಉಳಿಸ್ಬೇಕು, ಬೇರೆ ಎಲ್ಲ ತೆಗಿಬೇಕು. ಆ ಕೊಂಬೆಗಳ ಮೇಲೆ ಮತ್ತೆ ಸೆಕೆಂಡರಿ ಬ್ರಾಂಚಸ್ ಅಂತ ಕರಿತೀವಿ, ಎರಡನೇ ಹಂತದ ಕೊಂಬೆಗಳು. ಪ್ರತಿ ಮೊದಲನೇ ಹಂತದ ಕೊಂಬೆ ಮೇಲೆ ಒಂದ್ 4-5 ಎರಡನೇ ಹಂತದ ಕೊಂಬೆನ ಉಳಿಸ್ಬೇಕು ಎರಡನೇ ವರ್ಷ. ಮೂರನೇ ವರ್ಷ ಇದನ್ನ ಇಟ್ಕೊಂಡು ಉಳ್ದವನ್ನೆಲ್ಲ ರೆಂಬೆಗಳನ್ನ ತೆಗೆದು ಎರಡನೇ ಹಂತದ ಕೊಂಬೆ ಮೇಲೆ ಮೂರನೇ ಹಂತದ ಕೊಂಬೆಗಳನ್ನ 5-10 ಉಳಿಸ್ಕೋಬೇಕು ಪ್ರತಿ ಕೊಂಬೆ. ಅವಾಗ ಒಳ್ಳೆ ಒಂದು ಛತ್ರಿ ಆಕಾರದ ಶೇಪ್ ಏನೋ ಗಿಡಕ್ಕೆ ಸಿಗುತ್ತೆ, ಅದ್ರ ಜೊತೆಗೆ ಗಾಳಿ ಬೆಳಕು ಈ ತರದ್ದೆಲ್ಲ ಚೆನ್ನಾಗಿ ಗಿಡಕ್ಕೆ ಸಿಗೋ ತರ ಆಗತ್ತೆ. ಸೊ ಈ ತರ ಎಲ್ಲ ಮಾಡ್ತೀವಿ. ಗಿಡಕ್ಕೆ 5-6 ಆದ್ಮೇಲೆ ಮೇಲ್ಗಡೆ ತುತ್ತ ತುದಿಲಿ ಇರ್ತಕ್ಕಂತ ಒಂದು ಕೊಂಬೆನ ಪೂರ್ತಿಯಾಗಿ ಅದ್ರ ಬುಡಕ್ಕೆ ತುದಿ ಕೊಂಬೆನ ಬುಡಕ್ ತೆಗೆದಾಗ ಅದನ್ನ ನಾವು ಸೆಂಟರ್ ಓಪನ್ ಮಾಡೋದು ಅಂತ ಕರಿತೀವಿ. ಅದನ್ನ ತೆಗೆದು ಬಿಟ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಕಡೆನೂ ಇನ್ನು ಯಥೇಚ್ಛವಾಗಿ ಗಾಳಿ ಬೆಳಕು ಆಡ್ತಕ್ಕಂಥದ್ನ ನಾವು ನೋಡ್ತೀವಿ. ಸೊ ಇಷ್ಟು ಅಂದ್ರೆ ಸ್ಟಾರ್ಟಿಂಗ್ ಇಂದನೇ ಮಾಡ್ಕೊಂಬರ್ತಿರೋ ಈ ಮೆಥಡ್. ಈಗ ಮಾಡಿಲ್ಲಪ್ಪ ನಮ್ ಗಿಡಗಳು ಆಗ್ಲೇ ಒಂದ್ ಸ್ವಲ್ಪ ಚೆನ್ನಾಗಿ ಎಡ್ಡಾದಿಡ್ಡಿ ಬೆಳ್ಕೊಂಡ್ಬಿಟ್ಟವೆ ಅಂತವ್ರು ಅವಾಗ್ಲೇ ಹೇಳಿದ್ನಲ್ಲ, ಜೋತ್ ಬಿದ್ದಿರವು, ಅಡ್ಡಾದಿಡ್ಡಿ ಬೆಳೆದಿರವು, ಆಮೇಲೆ ಒಣಗಿರೋದು, ಕೀಟ ಅಥವಾ ರೋಗ ಬಾಧೆ ಆಗಿರೋ ಇವನ್ ಕಟ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಒಳ್ಳೆ ಒಂದ್ ಶೇಪ್ ಬಂದೇ ಬಿಡುತ್ತೆ ಗಿಡಕ್ಕೆ. ಸೊ ಈ ರೀತಿಯಾಗಿ ಚಾಟ್ನಿ ಮತ್ತೆ ಒಂದು ಆಕಾರ ನೀಡುವುದನ್ನ ಮೇಂಟೈನ್ ಮಾಡಿದಾಗ ನಿಮ್ಗೆ ಬ್ಯಾಲೆನ್ಸ್ ಬರುತ್ತೆ ಗಿಡದಲ್ಲಿ. ಆ ಬ್ಯಾಲೆನ್ಸ್ ಏನರ ಮಧ್ಯೆ ಅಂದ್ರೆ ಒಂದು ಬೆಳೆ ಬಿಡೋದು ಮತ್ತೆ ಗಿಡ ಬೆಳೆಯೋದು ಎರಡರ ಮಧ್ಯನೂ ಒಂದು ಬ್ಯಾಲೆನ್ಸ್ ಬಂದು ನಿಮ್ಗೆ ಒಳ್ಳೆ ಅವಕಾಶ, ಈ ಒಳ್ಳೆ ಇಳುವರಿ ಪಡೀತಕ್ಕಂತ ಅವಕಾಶ ಸಿಗುತ್ತೆ ನಮಗೆ. ಇದನ್ನ ಮಾಡ್ಕೋಬೇಕು. ಸೊ ಇದಾದ್ಮೇಲೆ ಇಮಿಡಿಯೇಟ್ ಆಗಿ ಮುಖ್ಯವಾಗಿ ಕಟ್ ಮಾಡಿದ್ದು ಜಾಗ ಇರುತ್ತಲ್ಲ ಈ ತರದ್ದು ರೆಂಬೆ ಕೊಂಬೆಗಳು, ಅದಕ್ಕೆ ತಪ್ಪದೆ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕವನ್ನ ಒಂದ್ ಸ್ವಲ್ಪ ಇಲ್ಲ ಸ್ಪ್ರೇನಾರು ಮಾಡ್ಬೋದು, ಇಲ್ಲ ಪೇಸ್ಟ್ ರೂಪದಲ್ಲಿ ಮಾಡಿ ಅದಕ್ಕೆ ಹಚ್ಚಬೇಕು. ಪ್ರತಿ ಕಟ್ ಮಾಡಿರೋ ಜಾಗಕ್ಕೂ ಹಚ್ಚಬೇಕು, ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಅಲ್ಲಿಗೆ ನೀರು ತಾಗಿ ಶಿಲೀಂಧ್ರದ ಬಾಧೆಗೆ ಒಳಗಾಗ ಚಾನ್ಸಸ್ ಇರುತ್ತೆ ಗಿಡ. ಅದಕ್ಕಾಗಿ ಆ ಬೋರ್ಡೋ ಪೇಸ್ಟ್ ಅಥವಾ ಯಾವುದೇ ಶಿಲೀಂಧ್ರ ನಾಶಕವನ್ನ ಹಚ್ಕೋಬಹುದು, ಇದನ್ನ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಆದ್ಮೇಲೆ ಗಿಡ ಇವಾಗ ನಾವು ಚಾಟ್ನಿ ಮಾಡಿದ ತಕ್ಷಣ ಗಿಡಕ್ಕೆ ಹಸುವಾಗುತ್ತೆ, ಅದಕ್ಕೆ ಯಥೇಚ್ಛವಾದ ಗೊಬ್ಬರ ಮತ್ತೆ ರಸಗೊಬ್ಬರಗಳನ್ನ ನೀಡ್ತಕ್ಕಂಥ ಸಮಯ. ಸಾಮಾನ್ಯವಾಗಿ ಯಾವಾಗ ಮಾಡ್ತೀವಿ ಆಕಾರ ನೀಡೋದು ಚಾಟ್ನಿ ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಸರಿಯಾದ ಸಮಯ. ಇವಾಗ ಚಾಟ್ನಿ ನಿರ್ವಹಿಸ್ಕೊಂಡ್ರೆ ಮಳೆ ಶುರುವಾಗಿರುತ್ತೆ, ಇಮಿಡಿಯೇಟ್ ಆಗಿ ನಾವು ತಕ್ಷಣನೇ ಗೊಬ್ಬರಗಳನ್ನ ಕೊಡಕ್ ಶುರು ಮಾಡಬೇಕು. ಸೊ ಮೊದಲನೇದಾಗಿ ಸಾವಯವ ಗೊಬ್ಬರ, ಈಗ 1-5 ಒಳಗಡೆ ಇದ್ರೆ ಒಂದು 5-10 kg ಸಾವಯವ ಗೊಬ್ಬರದನ್ನ ಕೊಡ್ಬೇಕಾಗತ್ತೆ. 5 ದಾಟ್ತು ಅಂದ್ರೆ ನಾವು 25 kg ಕೊಡಿ ಒಂದ್ ಗಿಡಕ್ಕೆ ಅಂತೀವಿ, ಇಲ್ಲ ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಆಗದ 50 kg ಕೊಡಕ್ಕಾಗತ್ತಾ ಕೊಡ್ಬೋದು, ಸಾವಯವ ಗೊಬ್ಬರಕ್ಕೆ ಲಿಮಿಟ್ ಇಲ್ಲ. ಸೊ ಈ ರೀತಿ ಮಾಡ್ಕೋಬಹುದು. ನೆಕ್ಸ್ಟ್ ಈ ಸಾವಯವ ಗೊಬ್ಬರ ಕೊಟ್ಟಾದ್ಮೇಲೆ ರಸಗೊಬ್ಬರ ಕೊಡೋದು. ರಸಗೊಬ್ಬರ ಅಂದ್ರೆ ಗವರ್ಮೆಂಟ್ ಶಾಪ್ಗಳಲ್ಲಿ ಸಿಗೋ ಅಂತ ರಸಗೊಬ್ಬರಗಳನ್ನ ಕೊಡ್ಬೋದು, ರಾಸಾಯನಿಕ ಗೊಬ್ಬರಗಳು. ಸೊ ಇವನ್ ಎಷ್ಟು ಕೊಡ್ಬೇಕು ಅಂದ್ರೆ ಮೊದಲನೇ ವರ್ಷ 68 grams ಸಾರಜನಕ, 18 grams ರಂಜಕ, 75 grams ಪೊಟ್ಯಾಶ್, ಇಷ್ಟನ್ನ ನಾವು ಕೊಡ್ಬೇಕಾಗತ್ತೆ. ಎರಡನೇ ವರ್ಷ ಆಗಿದ್ರೆ ಇದನ್ನ x2 ಮಾಡೋದು, ಡಬಲ್ ಮಾಡೋದು. ಮೂರನೇ ವರ್ಷ ಆಗಿದ್ರೆ ಇದನ್ನ ಟ್ರಿಬಲ್ ಮಾಡೋದು. ಸೊ 10th ಇದನ್ನ ನಾವು ಒಂದ್ ಪಟ್ಟು ಜಾಸ್ತಿ ಮಾಡ್ತಾ ಹೋಗೋದು. ಸೊ 10th 680 grams ಸಾರಜನಕ, 180 grams ರಂಜಕ, 750 grams ಪೊಟ್ಯಾಶ್, ಇದನ್ನ 10th ಹಾಗೂ ನಂತರ ಇದನ್ನ ಪ್ರತಿ ವರ್ಷ ಕೊಟ್ಕೊಂಡು ಹೋದ್ರೆ ಸಾಕಾಗತ್ತೆ. ಸೊ ಈ ಸಾವಯವ ಗೊಬ್ಬರ ಬಹಳ ಮುಖ್ಯ, ಅದ್ರ ಜೊತೆ ಈ ತರ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಈಗ ರಾಸಾಯನಿಕ ಗೊಬ್ಬರ ಇವನ್ನ ಕಂತಲ್ಲಿ ಕೊಡಬೇಕು, ಅವ್ಗೆ ಕೊಡೋದು ಹೇಗೆ? ಇದನ್ನ ಸಾಧ್ಯವಾದಷ್ಟು ಮಾವಿನಲ್ಲಿ ಇವಾಗ ನೀರಾವರಿ ಲಭ್ಯತೆ ಇದ್ರೆ ಕಂತುಗಳಲ್ಲಿ ಕೊಡೋದು ಉತ್ತಮ. ಸಾಕಷ್ಟು ಜಮೀನ್ದಾರರು ಏನ್ ಮಾಡ್ತಿರ್ತಾರೆ, ಮಳೆ ಆಶ್ರಿತ ಬೆಳೆಯಾಗಿ ಏನಾದ್ರು ಬೆಳೀತಾ ಇದ್ರೆ ಮಳೆಗಾಲ ಮುಗಿಯೋದ್ರೊಳಗೆ ಒಂದ್ಸರಿ ಕೊಟ್ಟರೆ ಬಹಳ ಮುಖ್ಯ. ಇಲ್ಲ ನೀರಾವರಿ ನಾವು ಯಾವಾಗ ಬೇಕಾದ್ರೂ ನಾವು ನೀರು ಕಟ್ತೀವಿ ಅನ್ನೋದೊಂದು ಇದ್ರೆ, ನೀರಿನ ಲಭ್ಯತೆ ಇದ್ರೆ ಇದನ್ನ ಏನ್ ಮಾಡಬೇಕು, ಚಾಟ್ನಿ ಆಗಿದ ತಕ್ಷಣ ಒಂದು, ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ, ಇವಾಗ ಜುಲೈ ಎಲ್ಲ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರ್ ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ಒಂದು, ಮತ್ತು ಹೂವು ಕಚ್ಚಿದ ಮೇಲೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಒಂದು. ಸೊ ಈ ರೀತಿ ಮೂರು ಕಂತುಗಳಲ್ಲಿ ಕೊಟ್ಕೊಂಡ್ರೆ ಬಹಳ ಬಹಳ ಉತ್ತಮ. ಈ ಗೊಬ್ಬರ ಎಲ್ಲಿ ಹಾಕ್ಬೇಕು ಅನ್ನೋ ಪ್ರಶ್ನೆ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಇದು ರೈತರು ಮಾಡ್ತಕ್ಕಂಥದ್ನ ಒಂದು ಸಾಮಾನ್ಯ ತಪ್ಪನ್ನ ತಿಳಿಸ್ತೀನಿ. ತಪ್ಪು ಅಂತಂದ್ರೆ ಅದು ಎಲ್ಲ ರೈತರಿಗೂ ಹಂಗನ್ಸುತ್ತೆ. ಏನಾಗುತ್ತೆ, ಗಿಡದ ಬುಡಕ್ಕೆ ಹಾಕ್ತಾರೆ ತಗೊಂಡೋಗಿ ಬುಡಕ್ಕೆ, ಯಾಕಂದ್ರೆ ಎಲ್ಲ ಗಿಡಕ್ಕೆ ಸಿಗ್ಲಿ ಹಾಕಿದ್ದನ್ನ ಅಂತಕ್ಕಂಥ. ಇದು ಸಾಮಾನ್ಯ ಒಂದು ಗೊಬ್ಬರ ಹಾಕ್ತಕ್ಕಂಥ ಒಂದು ಲಕ್ಷಣವನ್ನ ಕಾಣ್ತಾ ಇರೋದು ಇಲ್ಲಿ ರೈತರ ಹೊಲದಲ್ಲಿ. ಹಂಗ್ ಮಾಡಬಾರ್ದು, ಇದನ್ನ ಯಥೇಚ್ಛವಾಗಿ ಚೆನ್ನಾಗಿ ಗೊಬ್ಬರ ರಸಗೊಬ್ಬರಗಳನ್ನ ಹೀರ್ಕೊಳ ಅಂತ ಬೇರುಗಳು ಎಲ್ಲಿರ್ತವೆ ಅಂದ್ರೆ ಆ ಗಿಡದ ತುದಿ ಕೊಂಬೆ ಎಷ್ಟರವರೆಗೂ ಹರಡಿರುತ್ತೆ ಮೇಲ್ಗಡೆ, ಗಿಡದ ಮೇಲ್ಚಾವಣಿ ಅಂದ್ರೆ ಕೆನೋಪಿ ಅಂತ ಕರಿತೀವಿ, ಕೊಂಬೆ ರೆಂಬೆಗಳು ಎಷ್ಟರವರೆಗೂ ಹರಡಿರ್ತವೆ, ಆ ಎಲ್ಲಿ ಚಾಚ್ಕೊಂಡಿರ್ತವೆ ರೆಂಬೆ ಕೊಂಬೆಗಳು, ಆ ಚಾಚ್ಕೊಂಡಿರ ಕೊನೆ ಹಂತ ಇರುತ್ತಲ್ಲ ಅಲ್ಲಿ ಯಥೇಚ್ಛವಾಗಿ ಈ ರಸಗೊಬ್ಬರಗಳನ್ನ ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ಹೀರ್ಕಳ ಅಂತ ಒಂದು ತಂತು ಬೇರುಗಳು ಇರ್ತವೆ. ಸೊ ಹಂಗಾಗಿ ಬುಡದಿನ ಮಾವಿನಲ್ಲಿ ಪ್ರತಿ ವರ್ಷ, ಇವಾಗ ಮೊದಲನೇ ವರ್ಷ ಆದ್ರೆ ಒಂದು ಒಂದೂವರೆ ಅಡಿ ದೂರದಲ್ಲಿ ಹಾಕ್ಬೇಕು, ಎರಡನೇ ವರ್ಷ ಮೂರಡಿ ದೂರ. ಸೊ ಈ ರೀತಿ ಹತ್ತು ವರ್ಷ ಆದ್ಮೇಲೆ ಸಾಮಾನ್ಯವಾಗಿ ಒಂದು ಒಂದು 20-25 feet ದೂರದಲ್ಲಿ ಬ್ಯಾಂಡ್ ಮಾಡ್ಬೇಕು. ಬ್ಯಾಂಡ್ ಅಂದ್ರೆ ಸರ್ಕಲ್ ತರ 4 inches ತಗ್ಗು ಮಾಡ್ಬೇಕು, ಒಂದ್ 4 inches ಆಗಲ್ಲ ಈ ತರ ಬ್ಯಾಂಡ್ ಮಾಡಿ ಅಲ್ಲಿ ತುಂಬಬೇಕು ನಾವು ಸಾವಯವ ಗೊಬ್ಬರ. ಹಾಗೂ ಇದನ್ನ ತುಂಬಿದ್ರೆ ಬಹಳ ಉತ್ತಮ, ಅದನ್ನ ಅದು ಗಿಡಕ್ಕೆ ನಿಧಾನಕ್ಕೆ ಕರಗಿ ಸಿಗ್ತಾ ಹೋಗುತ್ತೆ, ನೀರು ಅಲ್ಲೇ ಕೊಡ್ಬೇಕು. ಸೊ ಇದು ಬಹಳ ಮುಖ್ಯವಾದ ವಿಷಯ. ಇಲ್ಲ ನೀವು ಬುಡದಲ್ಲಿ ಹಾಕದೆ, ಇಲ್ಲ ಎಲ್ಲ ಒಂದ್ ಕಡೆಗೆ ಹಾಕದೆ, ಡ್ರಿಪ್ ಹನಿ ಬೀಳ ಹತ್ರ ಹಾಕದೆ ಅಂತ ಅಂದ್ರೆ ಏನಾಗುತ್ತೆ, ಯಾವ್ದೋ ಒಂದ್ ಕಡೆ ಮಾತ್ರ ಅದು ಸಿಗ್ತಾ ಹೋಗುತ್ತೆ, ಎಲ್ಲಿ ಡ್ರಿಪ್ ಹನಿ ಬೀಳುತ್ತೋ ಅಲ್ಲಿ. ಇವಾಗ ಸಾಮಾನ್ಯಕ್ಕೆ ಮಳೆ ಆಗ ಟೈಮಿಗೆ ನಾವು ನೋಡ್ಕೊಂಡು ಈ ರೀತಿ ಸರ್ಕಲ್ ಮಾಡಿ ಕೊಟ್ಬಿಟ್ರೆ ಎಲ್ಲ ಗೊಬ್ಬರಗಳು ಚೆನ್ನಾಗಿ ಅದಕ್ಕೆ ಗಿಡಕ್ಕೆ ಸಿಗುತ್ತೆ. ಸೊ ಇದ್ ಬಿಟ್ಟು ಹನಿ ನೀರಾವರಿ ಅಳವಡಿಸ್ಕೊಂಡಿರೋರು, ಸಾಂದ್ರತೆ ಬೇಸಾಯವನ್ನು ಅಳವಡಿಸಿಕೊಂಡಿರೋರು ರಸಾವರಿ ಮಾಡ್ಕೋಬಹುದು, ಅಥವಾ ಈ ರೀತಿ ಚಿಕ್ಕ ಚಿಕ್ಕ ಆಕಾರ ಮೇಂಟೈನ್ ಮಾಡ್ತಿರ್ತಾರಲ್ಲ ಗಿಡ ಸಾಂದ್ರತೆ ಬೇಸಾಯದಲ್ಲಿ, ಅವರು ಅಲ್ಲೇ ಬುಡಕ್ ಹಾಕೊಂಡು ಮಾಡ್ಕೋಬಹುದು ಅದನ್ನ, ಈ ರೀತಿ ಮೇಂಟೈನ್ ಮಾಡ. ಹಾಗಾಗಿ ರೋಗ ರುಜಿನ ವೈಭವ ಬಂತಂದ್ರೆ ಅವನ್ನು ಕೂಡ ನಿರ್ವಹಣೆ ಮಾಡುದು, ಕೀಟ ಬಂತಂದ್ರೆ ಅವನ್ನು ನಿರ್ವಹಣೆ. ಹೌದು. ಸೊ ಇದರಲ್ಲಿ ಸಾಮಾನ್ಯಕ್ಕೆ 99% ಹೂವು ಕಚ್ಚಿದ್ದಾದ್ಮೇಲೆ ಇದರಲ್ಲಿ ರೋಗ ರುಜಿನಗಳು ಕೀಟದ ಬಾಧೆ ನೋಡ್ತೀವಿ, ಅದಕ್ಕಿಂತ ಮುಂಚೆ ಕಾಣದ್ ಕಷ್ಟ. ಇತ್ತೀಚೆಗೆ ಒಂದು ಲೀಫ್ ವೆಬ್ಬರ್ ಅಂತ ಒಂದು ಬರ್ತಾ ಇದೆ, ಅದು ಸಹ ಏನೋ ಜನವರಿ ಫೆಬ್ರವರಿ ತಿಂಗಳಲ್ಲೇ ಜಾಸ್ತಿ ಬರ್ತಿದೆ, ಬಿಟ್ರೆ ಅದಕ್ಕಿಂತ ಮುಂಚೆ ಕಾಣ್ತಕ್ಕಂಥದ್ದು ಇಲ್ಲ. ಹಂಗಾಗಿ ಇದು ಈ ಸಮಯದಲ್ಲಿ ಏನು ಅವಶ್ಯಕತೆ ಇರೋದಿಲ್ಲ ಸರ್. ಆದ್ರೆ ರಸಗೊಬ್ಬರಗಳಲ್ಲಿ ಇನ್ನೊಂದು ಇತ್ತೀಚೆಗೆ ಬಹಳ ಅವಶ್ಯಕತೆ ಇರುವಂತ ಒಂದು ಅಂಶ ಅಂದ್ರೆ ಲಘು ಪೋಷಕಾಂಶಗಳು. ಆ ಲಘು ಪೋಷಕಾಂಶಗಳಂದ್ರೆ ಏನಂದ್ರೆ ಕಬ್ಬಿಣ, ಸತು, ತಾಮ್ರ ಈ ತರದ ಅಂಶಗಳು, ಜಿಂಕ್ ಅಂತ ಹೇಳಿ ಏನ್ ಕರಿತೀವಿ, ಇವೆಲ್ಲ ಮಿಶ್ರಣ. ಇದು ನಮ್ಮ ಭೂಮಿನಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಕಡಿಮೆ ಆಗ್ತಾ ಇರೋದ್ರಿಂದ ಈ ಕಂಟೆಂಟ್ ಕಡಿಮೆ ಆಗ್ತಾ ಇದೆ, ಅದಕ್ಕಾಗಿ ನಾವು ಮೇಲ್ಗಡೆಯಿಂದ ಕೊಡ್ಬೇಕು ಇದನ್ನ. ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ಲಘು ಪೋಷಕಾಂಶ ಮಿಶ್ರಣವನ್ನ ಈ ಚಾಟ್ನಿ ಆದ್ಮೇಲೆ ಒಂದು ಹೊಸ ಚಿಗುರೊಡೆಯಕ್ಕೆ ಶುರು ಮಾಡುತ್ತಲ್ಲ ಅವಾಗ ಒಂದ್ಸರಿ ಕೊಡೋದು, ಅಕ್ಟೋಬರ್ ಅಲ್ಲಿ ಒಂದ್ಸರಿ ಕೊಡೋದು, ಹೂವು ಕಚ್ಚಾದ್ಮೇಲೆ ಒಂದ್ಸರಿ, ಹೂವು ಕಚ್ಚಿ ಸಣ್ಣದ ರಾಗಿ ಕಾಳ ಗಾತ್ರದ ಕಾಯ ಆಗತ್ತಲ್ಲ ಅವಾಗ ಒಂದ್ಸರಿ, ಒಂದು ಗೋಲಿ ಗಾತ್ರದ ಅಥವಾ ನಿಂಬೆಹಣ್ಣಿನ ಗಾತ್ರ ಕಾಯಿ ಆದ ಒಂದ್ಸರಿ, 3-4 times 5 grams ಮ್ಯಾಂಗೋ ಸ್ಪೆಷಲ್ ಅಂತ ಬರುತ್ತೆ IHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಹೆಸರುಗಡ್ಡದಲ್ಲಿದೆ, ಅದರಿಂದ ಈ ಒಂದು ಮ್ಯಾಂಗೋ ಸ್ಪೆಷಲ್ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲಾ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಅವರು ಕರೆಕ್ಟ್ ಆಗಿ ಮಾವಿನ ಬೆಳೆಗೆ ಏನ್ ಬೇಕೋ ಅದನ್ನ ಮಾಡಿಟ್ಟಿದ್ದಾರೆ. ಅದನ್ನ 5 grams 1 liter ನೀರಿಗೆ ಬೆರೆಸ್ಕೊಂಡು ಅದನ್ನ ಗಿಡ ಸಂಪೂರ್ಣವಾಗಿ ಎಲೆ ಪ್ರತಿ ಎಲೆನೂ ನೆನೆಯಬೇಕು. ಆ ರೀತಿ ಒಂದು ಸ್ಪ್ರೇ ಮಾಡಿದಾಗ 4 times ನಾನು ಹೇಳಿದ್ನಲ್ಲ, ಚಾಟ್ನಿ ಆದ್ಮೇಲೆ ಅಕ್ಟೋಬರ್ ತಿಂಗಳು, ಜನವರಿ ತಿಂಗಳು, ಆಮೇಲೆ ಮಾರ್ಚ್ ತಿಂಗಳು ಸಾಮಾನ್ಯವಾಗಿ ಅಂದ್ರೆ ಒಂದು ನಿಂಬೆಹಣ್ಣಿನ ಗಾತ್ರ ಉತ್ತಮವಾದ ಗುಣಮಟ್ಟ, ತುಂಬಾ ಹಣ್ಣು ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ, ಮಾರ್ಕೆಟ್ ಸಿಗುತ್ತೆ, ಒಂದು 15-20% ಇಳುವರಿ ಜಾಸ್ತಿ ಆಗುತ್ತೆ, ಅದಲ್ಲದೆ ಬಹಳ ರುಚಿ ಜಾಸ್ತಿ ಆಗುತ್ತೆ, ಅದನ್ನ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ ಬಹಳ ಚೆನ್ನಾಗಿ ಬರುತ್ತೆ ಗಿಡದಲ್ಲಿ. ಸೊ ಇದನ್ನ ಉಪಯೋಗಿಸೋದು ಬಹಳ ಉತ್ತಮ. ಯಾವುದೇ ತಳಿಯ ಮಾವಿಗೆ, ಹೌದು ಯಾವುದೇ ತಳಿಯ ಮಾವಿಗೆ ಇದನ್ನ ಬಳಸಬಹುದು. ಒಳ್ಳೆಯದು ಪ್ರಕಾಶ್ ಅವರೇ, ಇಷ್ಟೆಲ್ಲ ನಮ್ಮ ಮಾವಿನ ತೋಟ ಕಟಾವ್ ಆದ ನಂತರ ಹೇಗೆ ನಿರ್ವಹಿಸಬೇಕು ಅನ್ನೋದು ಬಹಳ ಮುಖ್ಯ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಕೊಯ್ಲುತ್ತರ ಮಾವಿನ ತೋಟದ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡಿದವರು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಪ್ರಕಾಶ್ ಡಿಪಿ. ಸಂದರ್ಶನ ಎಚ್ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ರೈತರಿಗೆ ಸಲಹೆ. ಮಾವು ಬೆಳೆಯಲ್ಲಿ ನೊಣಗಳ ನಿರ್ವಹಣೆ. ಹಣ್ಣುಗಳ ರಾಜ ಎಂದೇ ಕರೆಯಲಾಗುವ ಮಾವು ರುಚಿಕರವಾಗಿದ್ದು ಎ ಮತ್ತು ಸಿ ಜೀವಸತ್ವಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿವೆ. ಜೊತೆಗೆ ವಿಟಮಿನ್ಗಳಾದ ಎ, ಸಿ, ಇ, ಕೆ ಮತ್ತು ಬಿ6, ಹಾಗೆ ಪೋಷಕಾಂಶಗಳಾದ ಕಬ್ಬಿಣ, ಸತು, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಬೀಟಾ ಕೆರೋಟಿನ್, ಕೋಲಿನ್ ಮತ್ತು ಮೆಗ್ನೀಷಿಯಂಗಳನ್ನು ಕೂಡ ಒಳಗೊಂಡಿರುತ್ತದೆ. ಮಾವಿನ ಹಣ್ಣುಗಳನ್ನು ತಾಜಾ ರೂಪದಲ್ಲಿ ಮತ್ತು ಸಂಸ್ಕರಿಸಿದ ಪದಾರ್ಥಗಳ ರೂಪದಲ್ಲಿ ಉಪಯೋಗಿಸಬಹುದು. ವಿದೇಶಗಳಲ್ಲಿ ಈ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಹಣ್ಣು ಮತ್ತು ಸಂಸ್ಕರಿಸಿದ ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತದೆ. ಪ್ರತಿ ವರ್ಷ ಮಾವಿನ ಬೆಳೆಗೆ ಅನೇಕ ಕೀಟಗಳ ಬಾಧೆ ಕಂಡುಬರುತ್ತಿದ್ದು ಅದರಲ್ಲೂ ಹೆಣ್ಣು ನೊಣದ ಬಾಧೆಯು ಮಾಗುವ ಹಂತದಲ್ಲಿ ಹೆಚ್ಚಾಗುವುದರಿಂದ ಮಾರುಕಟ್ಟೆಯಲ್ಲಿ ಮಾವು ಹಣ್ಣಿನ ಬೆಲೆ ಕುಸಿತ ಕಾಣುವುದು ಸಾಮಾನ್ಯ. ಮಾವಿನ ಹಣ್ಣು ನೊಣವು ಟೆಟ್ರಿಫಿಡೆ ಎಂಬ ಕುಟುಂಬಕ್ಕೆ ಸೇರಿದ್ದು ಮಾವಿನ ಬೆಳೆಯಲ್ಲಿ ಪ್ರಮುಖ ಕೀಟವಾಗಿದ್ದು 60%ವರೆಗೆ ಆರ್ಥಿಕ ಹಾನಿಯನ್ನು ಉಂಟುಮಾಡುತ್ತದೆ. ಈ ನೊಣಗಳು ತ್ರಿಕೋನಾಕಾರದ ಹೊಟ್ಟೆ ಮತ್ತು ಚುಕ್ಕೆಗಳಿರುವ ರೆಕ್ಕೆಗಳನ್ನು ಹೊಂದಿರುತ್ತವೆ. ಹೆಣ್ಣು ನೊಣವು 5-15 ಮೊಟ್ಟೆಗಳನ್ನು ಸಿಪ್ಪೆಯ ಒಳಗೆ ಗುಂಪಿನಲ್ಲಿಡುತ್ತದೆ. ಒಂದು ನೊಣ ಸುಮಾರು 150-200 ಮೊಟ್ಟೆಗಳನ್ನು ಇಡುತ್ತದೆ, ಹಾಗೂ ಒಂದು ಹಣ್ಣಿನಲ್ಲಿ 30-500 ಮೊಟ್ಟೆಗಳಿರುವುದುಂಟು. ಮರಿಗಳ ಅವಧಿ 6-20 ದಿನಗಳಿದ್ದು ಹಣ್ಣುಗಳನ್ನು ಇವು ಕೊರೆದು ತಿನ್ನುತ್ತವೆ. ಮರಿಗಳು ಪಾರದರ್ಶಕವಾಗಿದ್ದು ಬೆಳೆದ ಮೇಲೆ ನಿಸ್ಪಾರದರ್ಶಕ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಬಿಳಿ ಮರಿಗಳು ಹಣ್ಣಿನಿಂದ ಹೊರಬಂದು 7-17 ಸೆಂಟಿಮೀಟರ್ ಆಳದಲ್ಲಿ, ಕೋಶಾವಸ್ಥೆಯು 2-8 ವಾರಗಳಲ್ಲಿ ಪೂರ್ಣಗೊಂಡು ವರ್ಷಾಂತ್ಯದೊಳಗೆ 10-12 ಸಲ ವಂಶಾಭಿವೃದ್ಧಿಯನ್ನು ಮಾಡುತ್ತದೆ. ತಿಳಿ ಕಂದು ಬಣ್ಣದ ಪ್ರೌಢ ನೊಣಗಳು ಹಣ್ಣಿನ ಮೇಲ್ಪದರದ ಒಳಭಾಗದಲ್ಲಿ ಮೊಟ್ಟೆಯನ್ನು ಹಾಕುತ್ತವೆ. ಮೊಟ್ಟೆಯಿಂದ ಹೊರಬಂದ ಹಳದಿ ಮರಿಗಳು ಹಣ್ಣಿನ ತಿರುಳನ್ನು ತಿನ್ನುವುದರಿಂದ ಹಣ್ಣಿನ ಮೇಲೆ ಕಪ್ಪು ಚುಕ್ಕೆಗಳಾಗಿ ನಂತರ ಹಣ್ಣು ಕೊಳೆತು ಹೋಗುವುದುಂಟು. ಹಾನಿಗೊಳಗಾದ ಹಣ್ಣುಗಳು ಮಾಗುವ ಮುನ್ನ ಉದುರುತ್ತವೆ, ಹಾಗೂ ಈ ಉದುರಿದ ಹಣ್ಣುಗಳಿಂದ ಮರಿ ಹುಳುಗಳು ಹೊರಬಂದು ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗುತ್ತವೆ. ಈ ಹುಳುಗಳ ಸಂತಾನೋತ್ಪತ್ತಿಯು ಬೇಸಿಗೆಯಲ್ಲಿ ಚುರುಕುಗೊಳ್ಳುತ್ತದೆ. ಇದನ್ನು ನಿರ್ವಹಿಸುವ ವಿಧಾನ: ಹಣ್ಣುಗಳನ್ನು ಕಾಗದದ ಚೀಲದಿಂದ ಮುಚ್ಚಬೇಕು. ಮಾಗುವ ಮುನ್ನವೇ ಹಣ್ಣುಗಳನ್ನು ಕೊಯ್ಲು ಮಾಡಿ ಕೋಶಾವಸ್ಥೆಯಲ್ಲಿರುವ ಹುಳುವನ್ನು ಸಾಯಿಸಲು ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಬೇಕು. ಹಾನಿಗೊಳಗಾದ ಹಣ್ಣುಗಳನ್ನು ಕೊಯ್ಲು ಮಾಡಿ 50-60 ಸೆಂಟಿಮೀಟರ್ ಆಳದ ಗುಂಡಿಯಲ್ಲಿ ಹೂತುಹಾಕಬೇಕು ಅಥವಾ ದನಕರುಗಳಿಗೆ ಆಹಾರವಾಗಿ ಬಳಸಬೇಕು. ಹಣ್ಣುಗಳನ್ನು 5% ಉಪ್ಪಿನ ದ್ರಾವಣದಲ್ಲಿ 1 ಗಂಟೆಯ ಕಾಲ ನೆನೆಸುವುದರಿಂದ ಹಣ್ಣು ನೊಣದ ಮೊಟ್ಟೆಗಳನ್ನು ಕೊಲ್ಲುವುದಲ್ಲದೆ ಪೀಡಿನಾಶಕಗಳ ಅವಶೇಷವನ್ನು ಕಡಿಮೆಗೊಳಿಸಬಹುದು. ಹಣ್ಣಿನ ಕೊಯ್ಲಾದ 24 ಗಂಟೆಗಳ ಒಳಗೆ ಬಿಸಿ ನೀರಿನ ಉಪಚಾರವನ್ನು 1 ಗಂಟೆಯ ಕಾಲ ಅಥವಾ 55°C ಉಷ್ಣಾಂಶದ 5% ಉಪ್ಪಿನ ದ್ರಾವಣದಲ್ಲಿ 30 ನಿಮಿಷಗಳ ಕಾಲ ಉಪಚರಿಸುವುದರಿಂದ ಹಣ್ಣಿನ ನೊಣದ ಬಾಧೆಯನ್ನು ಸಮರ್ಪಕವಾಗಿ ನಿರ್ವಹಿಸಬಹುದು. ಹಣ್ಣುನೊಣದ ನಿಯಂತ್ರಣಕ್ಕಾಗಿ ಪ್ರತಿ ಎಕರೆ ಪ್ರದೇಶದಲ್ಲಿ 10 ಮೋಹಕ ಬಲೆಗಳನ್ನು ತೂಗುಹಾಕಬೇಕು. ಈ ಬಲೆಗಳಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಅಥವಾ 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ಅಥವಾ 1 ಮಿಲಿಲೀಟರ್ ಡೈಕ್ಲೋರೋವಾಸ್ ಬೆರೆಸಿದ ದ್ರಾವಣವನ್ನು ಬಳಸಬೇಕು. ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಉಪಯೋಗಿಸಬೇಕು. ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC 10 ಗ್ರಾಂ ಬೆಲ್ಲದೊಂದಿಗೆ ಕರಗಿಸಿ ಹಣ್ಣು ಮಾಗುವ ಅವಧಿಯಲ್ಲಿ ಸಿಂಪರಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ಮಾವಿನ ಬೆಳೆಯಲ್ಲಿ ಹಣ್ಣು ನೊಣವನ್ನು ನಿರ್ವಹಿಸಬಹುದು. ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನ್ ಭಾಯಿ ಎಂ ಬಹನು, ಆಪ್ಕೆ ಧ್ಯಾನ್ ಮೇ ಹೋಗಾ, ಹಮಾರಿ ಸರ್ಕಾರ ನೇ ಇಸ್ ಖರೀಫ್ ಮೌಸಮ್ ಸೇ ಏಕ್ ನಯಿ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಲಾಗೂ ಕಿ ಹೈ, ಜಿಸ್ಮೇ ಕಿಸಾನೋ ಕೋ ಬಹುತ್ ಕಮ್ ಪ್ರೀಮಿಯಂ ದೇನಾ ಹೈ. ಯೇ ಜೋ ಖರೀಫ್ ಕಾ ಭೀ ಫಸಲ್ ಆಯಾ ಹೈ, ಉಸ್ಮೇ ಕಿಸಿ ಭೀ ಫಸಲ್ ಕೇ ಲಿಯೆ 2% ಹೈ, ರಬ್ಬಿ ಮೇ 1.5% ಹೈ, ಔರ್ ಬಾಗವಾನಿ ಔರ್ ವಾಣಿಜ್ಯಿಕ ಫಸಲೋ ಕೇ ಲಿಯೆ ಪ್ರೀಮಿಯಂ ದರ್ ಅಧಿಕತಮ 5% ಹೈ. ಜ್ಯಾದಾತರ್ ರಾಜ್ಯ ಸರ್ಕಾರೋ ನೇ ಖರೀಫ್ ಫಸಲೋ ಕಾ ಬೀಮಾ ಕರಾನೆ ಕಿ ಅಂತಿಮ ತಿಥಿ 31 ಜುಲೈ 2016 ತಯ ಕಿ. ಆಪ್ ಸಭಿ ಕಿಸಾನ್ ಭಾಯಿಯೋ ಸೇ ಮೇರಿ ವಿನಂತಿ ಹೈ ಕಿ ಆಪ್ ಅಪ್ನೆ ನಿಕಟತಮ ಬ್ಯಾಂಕ್, ಕೃಷಿ ಸಹಕಾರಿ ಸಮಿತಿ ಯಾ ಬೀಮಾ ಏಜೆಂಟ್ ಕೆ ಮಾಧ್ಯಮ ಸೇ ಅಪ್ನೆ ಫಸಲೋ ಕಾ ಬೀಮಾ ಅಂತಿಮ ತಿಥಿ ಕೆ ಅಂದರ್ ಅವಶ್ಯ ಕರಾಯೆ. 31 ಜುಲೈ ಅಂತಿಮ ತಿಥಿ ಹೈ, ಮೇರಿ ವಿನಂತಿ ಹೈ ಕಿ ನಿಶ್ಚಿತ ರೂಪ ಸೇ ಉಸ್ಕೆ ಪಹಲೆ ಆಪ್ ಅಪ್ನೆ ಫಸಲ್ ಕಾ ಬೀಮಾ ಜರೂರ್ ಕರಾಯೆ. ಯೇ ಆಜಾದಿ ಕೆ ಬಾದ್ ಮೇ ಸಮಜ್ತಾ ಹೂಂ ಕಿ ದೇಶ ಕೆ ಕಿಸಾನ್ ಭಾಯಿಯೋ ಕೆ ಕಲ್ಯಾಣ ಕೆ ಲಿಯೆ ಸಬ್ಸೆ ಬಡಿ ಯೋಜನಾ ಹೈ. ಇಸ್ ಯೋಜನಾ ಸೇ ವಂಚಿತ ನ ರಹೆ, ಆಪ್ ಅವಶ್ಯ 31 ಜುಲೈ ಕೆ ಪಹಲೆ ಅಪ್ನೆ ಫಸಲ್ ಕಾ ಬೀಮಾ ಕರಾ ಲೇ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಇದೊಂದು ಪ್ರಕಟಣೆ. ನಗರದ ಸ್ವಚ್ಛತೆಯ ಹಿತದೃಷ್ಟಿಯಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಹೆಚ್ಚುವರಿ ಅಂಗಡಿಗಳಿಗೆ ನಿರ್ಬಂಧ ವಿಧಿಸಲಾಗಿದ್ದು, ಯಾವುದೇ ಹೊಸ ತಳ್ಳುಗಾಡಿ, ಪೆಟ್ಟಿಗೆ ಅಂಗಡಿ ಅಥವಾ ಗೂಡಂಗಡಿಗಳು ಇಡಲು ಪರವಾನಿಗೆ ನೀಡುತ್ತಿಲ್ಲ ಎಂದು ನಗರಸಭೆ ಪೌರಾಯುಕ್ತ ಆರ್ಪಿ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಗರಸಭೆ ವ್ಯಾಪ್ತಿಯ ಕಾಯಂ ತಳ್ಳುಗಾಡಿ, ಪೆಟ್ಟಿಗೆ ಅಂಗಡಿ ಹಾಗೂ ಗೂಡಂಗಡಿಗಳಿಗೆ ಈಗಾಗಲೇ ನಗರಸಭೆಯಿಂದ ಬೀದಿ ಬದಿ ಅಂಗಡಿ ನಂಬರ್ ನೀಡಲಾಗಿದೆ. ಈ ನಂಬರ್ ಪಡೆದ ಅಂಗಡಿದಾರರು ಅಂಗಡಿ ಸಂಖ್ಯೆ ಕಾಣುವಂತೆ ಹಾಕಬೇಕು. ತಪ್ಪಿದ್ದಲ್ಲಿ ಅಂತಹ ಅಂಗಡಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಹೊಸ ತಳ್ಳುಗಾಡಿ, ಪೆಟ್ಟಿಗೆ ಅಂಗಡಿ ಅಥವಾ ಗೂಡಂಗಡಿಗಳನ್ನು ಇಡಲು ಅವಕಾಶವಿಲ್ಲ. ಒಂದು ವೇಳೆ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಿಯಾದರೂ ಹೆಚ್ಚುವರಿ ಹಾಗೂ ನಂಬರ್ ಇಲ್ಲದ ಬೀದಿ ಬದಿ ಅಂಗಡಿಗಳು ಕಂಡುಬಂದಲ್ಲಿ ಅಂತಹ ಅಂಗಡಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ನಗರಸಭೆ ವಶಕ್ಕೆ ಪಡೆಯಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕುಶಾಲಿ ಮಾಣಿಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಮುದಾಯದ ಹಾಡುಗಳು. ಉಬ್ಬುಳಿಸಂತೆಗಾಡ್ತೀವೋ ಕುಂಬಾರ ಶಾಲಿಗೆ ಹೋಗಬೇಡಲತ್ತೆ ದೊಡ್ಡ ದೊಡ್ಡ ಕೊಡನ ಹಾಗೆ ಬೇಡಲತ್ತೆ ನಾ ಬಂದೆ ನಾ ಚಣ್ಣೋಳೆ ನಾ ಬಂದೆ ನಾ ಚಣ್ಣೋಳೆ ನನ್ನತ್ತೆ ನಾ ಬಂದೆ ಬಲು ಚಣ್ಣೋಳೆ ಕುಂಬಾರ ಶಾಲಿ ಹೋಗಬೇಡಲತ್ತೆ ದೊಡ್ಡ ದೊಡ್ಡ ಕೊಡ್ನಿಗೆ ಬೇಡಲತ್ತೆ ನಾ ಬಂದೆ ನಾ ಚಣ್ಣೋಳೆ ನನ್ನತ್ತೆ ನಾ ಬಂದೆ ನಾ ಚಣ್ಣೋಳೆ ಹುಬ್ಬಳ್ಳಿ ಸಂತೆಗೆ ಹೋಗಬೇಡ ಮಾವ ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ ನಾ ಬಂದೆ ನಾ ಚಣ್ಣೋಳು ನಾ ಬಂದೆ ನಾ ಚಣ್ಣೋಳು ಮಾವ ನಾ ಬಂದೆ ಬಲು ಚಣ್ಣೋಳು ಹುಬ್ಬಳ್ಳಿ ಸಂತೆ ಹೋಗಬೇಡ ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ ನಾ ಬಂದೆ ನಾ ಚಣ್ಣೋಳೆ ನಾ ಬಂದೆ ನಾ ಚಣ್ಣೋಳೆ ನಾ ಬಂದೆ ನಾ ಚಣ್ಣೋಳೆ ನನ್ನತ್ತೆ ನಾ ಬಂದೆ ಬಲು ಚಣ್ಣೋಳೆ ಅಚ್ಚರಿ ಚಾಲಿಗೆ ಹೋಗಬೇಡ ಮಾವ ದೊಡ್ಡ ದೊಡ್ಡ ಕತ್ತಿ ತರಬೇಡ ಮಾವ ನಾ ಬಂದೆ ನಾ ಚಣ್ಣೋಳು ನಾ ಬಂದೆ ನಾ ಚಣ್ಣೋಳು ಮಾವ ನಾ ಬಂದೆ ಬಲು ಚಣ್ಣೋಳು ಅಚ್ಚರಿ ಚಾಲಿ ಹೋಗಬೇಡ ಮಾವ ದೊಡ್ಡ ದೊಡ್ಡ ಕತ್ತಿ ತರಬೇಡ ಮಾವ ನಾ ಬಂದೆ ನಾ ಚಣ್ಣೋಳು ಮಾವ ನಾ ಬಂದೆ ಬಲು ಚಣ್ಣೋಳು ಬಂದೆ ಬಲು ಚೆನ್ನೋಳು ಮಾವ ನಾ ಬಂದೆ ಬಲು ಚೆನ್ನೋಳು ಹುಬ್ಬಳ್ಳಿ ಸಂತೆಗೆ ಹೋಗಬೇಡ ಮಾವ ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ ನಾ ಬಂದೆ ನಾ ಚೆನ್ನೋಳು ನಾ ಬಂದೆ ನಾ ಚೆನ್ನೋಳು ಮಾವ ನಾ ಬಂದೆ ಬಲು ಚೆನ್ನೋಳು ಹುಬ್ಬಳ್ಳಿ ಸಂತೆ ಹೋಗಬೇಡ ಮಾವ ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ ನಾ ಬಂದೆ ನಾ ಚೆನ್ನೋಳು ನಾ ಬಂದೆ ನಾ ಚಣ್ಣೋಳು ನಾ ಬಂದೆ ಬಲು ಚಣ್ಣೋಳು ಕುಂಬಾರ ಶಾಲಿಗೆ ಹೋಗಬೇಡಲತ್ತೆ ದೊಡ್ಡ ದೊಡ್ಡ ಕೊಡನ ತರಬೇಡಲತ್ತೆ ನಾ ಬಂದೆ ನಾ ಚಣ್ಣೋಳೆ ನಾ ಬಂದೆ ನಾ ಚಣ್ಣೋಳೆ ಅತ್ತೆ ನಾ ಬಂದೆ ಬಲು ಚಣ್ಣೋಳೆ ಕುಂಬಾರ ಮನೆಗೆ ಹೋಗಬೇಡಲತ್ತೆ ದೊಡ್ಡ ದೊಡ್ಡ ಕೊಡನ ತರಬೇಡಲತ್ತೆ ನಾ ಬಂದೆ ನಾ ಚಣ್ಣೋಳೆ ನನ್ನತ್ತೆ ನಾ ಬಂದೆ ನಾ ಚಣ್ಣೋಳೆ ನಾ ಬಂದೆ ನಾ ಚಣ್ಣೋಳೆ ನನ್ನತ್ತೆ ನಾ ಬಂದೆ ಬಲು ಚಣ್ಣೋಳೆ ಒಬ್ಬನ ಕಟ್ಟಿದೆ ಒಬ್ಬನ ಬಿಟ್ಟಿದೆ ಒಬ್ಬನ ತಕ್ಕೊಂಡು ಒಳಗಿಟ್ಟೆ ಬಂದೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಒಬ್ಬನ ಬಿಟ್ಟಂದೆ ಒಬ್ಬನ ಕಟ್ಟಿದೆ ಒಬ್ಬನ ತಕ್ಕೊಂಡು ಒಳಗಿಟ್ಟೆ ಬಂದೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಯಾವನ ಕಟ್ಟಿದೆ ಯಾವನ ಬಿಟ್ಟಿದೆ ಯಾವನ ತಕ್ಕೊಂಡು ಒಳಗಿಟ್ಟೆ ಬಂದೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಒಬ್ಬನ ಕಟ್ಟಿದೆ ಒಬ್ಬನ ತಕ್ಕೊಂಡು ಒಳಗಿಟ್ಟೆ ಬಂದೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಆಕಳು ಬಿಟ್ಟಿದೆ ಕರುವನು ಕಟ್ಟಿದೆ ಹಾಲನ್ನು ತಕ್ಕೊಂಡು ಒಳಗಿಟ್ಟೆ ಬಂದೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಹಾಲನ್ನು ಕಟ್ಟಿದೆ ಮಾನನು ತಗೊಂಡ್ರೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಒಬ್ಬನಿಗೆ ಕಾಲು ಕೊಟ್ಟೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಹುಟ್ಟು ಶಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಒಬ್ಬನಿಗೆ ಕಾಲು ಕೊಟ್ಟೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಹುಟ್ಟು ಶಾಲೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಯಾವನಿಗೆ ಕಾಲು ಕೊಟ್ಟೆ ಯಾವನಿಗೆ ಕೈ ಕೊಟ್ಟೆ ಯಾವನಿಗೆ ಹುಟ್ಟು ಶಾಲಿ ಬಿಟ್ಟು ಕೊಟ್ಟೆ ರಣ ಕನ್ನಡ ಮಾತಾಡು ಮಾತಾಡು ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಯಾವನಿಗೆ ಕೈ ಕೊಟ್ಟೆ, ಯಾವನಿಗೆ ಕಾಲು ಕೊಟ್ಟೆ, ಯಾವನಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ, ರಾಧ ಮಾತಾಡು ಮಾತಾಡು ಮಲ್ಲುಗೆ, ಮಾತಾಡು ಮಾತಾಡು ಮಲ್ಲುಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲುಗೆ. ಬಳಗಾರಿಗೆ ಕೈ ಕೊಟ್ಟೆ, ಕಂಚುಗಾರಿಗೆ ಕಾಲು ಕೊಟ್ಟೆ, ಮಡುಗುಳಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ, ರಣದ ಮಾತಾಡು ಮಾತಾಡು ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಕಂಚುಗಾರಿಗೆ ಕಾಲು ಕೊಟ್ಟೆ, ಬಳಗಾರಿಗೆ ಕೈ ಕೊಟ್ಟೆ, ಮಗಳಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ, ರಣದ ಮಾತಾಡು ಮಲ್ಲುಗೆ, ಮಾತಾಡು ಮಾತಾಡು ಮಲ್ಲುಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲುಗೆ. ಒಂದನ್ನು ಹಾಸಿದೆ, ಒಂದನ್ನು ವರದಿದೆ, ಒಂದನ್ನು ತಕ್ಕಂಡೆ ತಲೆ ನಿಮಗೆ ಹಾಕೊಂಡೆ, ಮಾತಾಡು ಮಾತಾಡು ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಒಂದಾಚಿಗೆ ಹಾಕಿದೆ, ಒಂದಾನು ವರದಿದೆ, ಒಂದಾನು ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಯಾರನ್ನು ಹಾಸಿದೆ, ಯಾರನ್ನು ವರದಿದೆ, ಯಾರನ್ನು ತಗೊಂಡೆ ತಲೆ ನಿಮಗೆ ಹಾಕೊಂಡೆ, ಮಾತಾಡು ಮಾತಾಡು ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಯಾವನ ಕಟ್ಟಿದೆ, ಯಾವನ ಬರ್ಕೊಂಡೆ, ಯಾವನ ತಲೆ ನಿಮಗೆ ಹಾಕೊಂಡೆ, ಮಾತಾಡು ಮಾತಾಡು ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಹಾಸಿಯನ್ನು ಹಾಸಿದೆ, ಜಮಕಾನ ವರದಿದೆ, ತಲೆಗೆ ತಲೆದುಪ್ಪಡಿ ಹಾಕೊಂಡೆ ಮನಗಿದೆ, ಮಾತಾಡು ಮಾತಾಡು ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಹಸಿವನು ಹಾಕೊಂಡೆ ಮನಗೆ, ಮಾತಾಡು ಮಾತಾಡು ಮಲ್ಲಿಗೆ, ಮಾತಾಡು ಮಾತಾಡು ಮಲ್ಲಿಗೆ ಶಿವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಕುಶಾಲಿ ಮಾಣಿ ಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಮುದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಈಗ ವಾಣಿಜ್ಯ ಪ್ರಕಟಣೆಗಳು. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರೂ ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಅಲ್ಲಪ್ಪ, ಏನಿದೆ ಅಂತೀನಿ ನಿಮ್ ಮನೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದಾ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೇ ಅದ. ನೀಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದ್ ಗುಂಡಿ ತುಂಬಿದ ಮ್ಯಾಲ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ಕೆ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬೋದು ಅಂತ. ಹಂಗಂತಿ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಶಿವಮೊಗ್ಗ